ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಕೃಷಿ ಅನುಭವ, ಹೊನ್ನಾವರದ ರಾಮನಾಥ್ ವೆಂಕಟರಮಣ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗಿ. ಈಗ ನಮ್ಮ ಜೊತೆಯಲ್ಲಿ ರಾಮನಾಥ್ ವೆಂಕಟರಮಣ ನಾಯಕ್ ಇದ್ದಾರೆ, ಅವರು ತಮ್ಮ ಕೃಷಿ ಅನುಭವವನ್ನು ಹಂಚಿಕೊಳ್ತಾರೆ. ನಮಸ್ಕಾರ. ನಮಸ್ಕಾರ ಸರ್. ನಾನು ಒಬ್ಬ ಸಾಮಾನ್ಯ ರೈತ, ಆದರೆ ಇವಾಗ ನಮಗೆ ಕೃಷಿ ಇಲಾಖೆಯಿಂದ ಒಳ್ಳೆ ಈ ಸಹಕಾರ ಕೊಟ್ಟು ಒಳ್ಳೆ ಕೃಷಿ ಮಾಡಲಿಕ್ಕೆ ಅನುಭವ ಕೊಟ್ಟು ಬರ್ತಾ ಇದ್ದಾರೆ. ಹಾಗಾಗಿ ನಾವು ಈಗ ಮೊದಲಿನ ಅಂದ್ರೆ ನಿಮ್ಮಂತೆ ಬಂದವರು ಏನು ವಿಚಾರ ಮಾಡ್ತಾರೋ, ಏನು ತಂತ್ರಜ್ಞಾನದ ಬಗ್ಗೆ ಹೇಳ್ತಾರೋ, ಅಥವಾ ಮಷಿನ್ ಬಗ್ಗೆ ಹೇಳ್ತಾರೋ, ಅಥವಾ ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಹೇಳ್ತಾರೋ, ಏನ್ ಹೇಳ್ತಾರೆ? ಹಾ, ಪ್ರತಿಯೊಂದು. ಈ ಫಸ್ಟಿಗೆ ಬೀಜೋಪಚಾರ ಯಾವ ರೀತಿ ಮಾಡಬೇಕು, ತೋಟಕ್ಕೆ ಯಾವ ರೀತಿ ಕೆಲಸ ಮಾಡಬೇಕು, ಗದ್ದೆಗೆ ಯಾವ ರೀತಿ ಕೆಲಸ ಮಾಡಬೇಕು. ನಮ್ಮಲ್ಲಿ ಪ್ರತಿ ತಿಂಗಳಲ್ಲಿ ಒಂದೆರಡು ಸಂಘ ಮಾಡಿದ್ದಾರೆ. ಅಲ್ಲಿ ನಮ್ಮ ಊರಲ್ಲಿ ನಗರ ವಸ್ತಿಕೇರಿಯಲ್ಲಿ ಕೃಷಿಕರ ಸಂಘ ಹೇಳಿ ಮಾಡಿದ್ದಾರೆ, 10 ಜನರು ಒಂದು ಗುಂಪು. ಆ ರೀತಿ ಕೃಷಿ ಇಲಾಖೆಯವರು ಹೋಗಿ ಅಲ್ಲಿ ಭೇಟಿಯಾಗಿ ಅವರು ಆ ಗುಂಪನ್ನು ಮಾಡಿ ಆ ಗುಂಪಿಗೆ ತಿಂಗಳಲ್ಲಿ ಒಂದೆರಡು ಕ್ಷೇತ್ರ ಪಾಠಶಾಲೆಯಲ್ಲಿ ಮಾಡ್ತಾರೆ. ಆ ಕ್ಷೇತ್ರ ಪಾಠಶಾಲೆಯಲ್ಲಿ ಅವರು ಒಳ್ಳೊಳ್ಳೆ ಸೈಂಟಿಸ್ಟ್ನವ್ರು ಕರೆಸ್ತಾರೆ. ಬೆಳಗಾವಿ ಆ ಕಡೆ ಇದು ಗುಮ್ಮಟ ಎಲ್ಲೆಲ್ಲಿ ಒಳ್ಳೆ ಅನುಭವಿಕರಿದ್ದಾರೆ ತೋಟದ ಬಗ್ಗೆ ನಾವು ಹೇಳಿದಾಗೆ ಅವರಿಗೆ ನಮಗೆ ಈ ಪಾಠಶಾಲೆಯಲ್ಲಿ ಯಾವ ಅನುಭವ ಬೇಕು ನಮಗೆ ಅಂತ ಇವರಿಗೆ ಕೃಷಿ ಇಲಾಖೆಯವರು ತಿಳಿಸಿ ಭಾಗವಹಿಸಿದ್ರೆ. ಹಾಂ, ಪ್ರತಿ ಕ್ಷೇತ್ರ ಪಾಠದಲ್ಲೇ ಪಾಠಶಾಲೆ ನಮ್ಮ ನಗರ ವಸ್ತಿಕೇರಿಯಲ್ಲಿ ಮಾಡ್ತಿದ್ರು. ವಿಷಯ ಯಾವ್ದಿರುತ್ತೆ, ಪ್ರತಿ ಸರಿ ಒಂದೇ ಇರುತ್ತೋ ಅಥವಾ ಬೇರೆ ಬೇರೆ ಇರುತ್ತೆ? ಬೇರೆ ಬೇರೆ. ಒಂದ್ಸಲ ನಾವು ಹೇಳಿದಾಗ ನಮ್ಗೆ ತೋಟದ ಬಗ್ಗೆ ಬೇಕಂದ್ರೆ ತೋಟದ ಬಗ್ಗೆ ಅವರೇ ಕರೆಸ್ತಾರೆ ಅವರು. ಗದ್ದೆ ಅಂದ್ರೆ ಗದ್ದೆದ ಬಗ್ಗೆನೆ ಕರೆಸ್ತಾರೆ ಅವರು. ಹೀಗೆ ಅದ್ರ ಆ ಒಂದು ಮಾಹಿತಿಯನ್ನ ಅವರು ಯಾವ ರೀತಿ ಭತ್ತದ ಬಗ್ಗೆ ಬಿತ್ತನೆ ಯಾವ ರೀತಿ ಬೀಜ ಉಪಚಾರ ಹೆಂಗ್ ಮಾಡ್ಬೇಕು, ಅದು ಯಾವ ಟೈಮ್ನಲ್ಲಿ ಬಿತ್ತಬೇಕು, ಯಾವ ಅಗೆ ಮಡಿ ಮಾಡಬೇಕು, ಯಾವ ರೀತಿ ನಾಟಿ ಮಾಡಬೇಕು, ನಾಟಿ ಮಾಡ್ಲಿಕ್ಕೆ ಯಾವ ಮಿಷನ್ ಅನುಕೂಲ, ಆ ಎಲ್ಲ ಅವ್ರು ವ್ಯವಸ್ಥೆ ಮಾಡ್ತಾರೆ. ಆ ಮಿಷನ್ ಈ ಕೃಷಿ ಇಲಾಖೆ ಮಾಡ್ತಾರೆ. ಅಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಮ ಗದ್ದೆಯಲ್ಲಿ ಹೊಲದಲ್ಲಿ ಏನೆಲ್ಲ ಮಾಡಿದಿರಿ? ಹಾ, ನಮ್ಮ ಗದ್ದೆಯಲ್ಲಿ ನಾವು ಭತ್ತ ಬೆಳಿತೀವಿ, ಈ ಶೇಂಗಾ ಬೆಳೆಸ್ತೀವಿ. ಶೇಂಗಾ ಸ್ವಲ್ಪ ಕಡಿಮೆ ಅಂದ್ರೆ ಅಲ್ಲಿ ನೀರಿನ ಥನ್ಸ್ ಸ್ವಲ್ಪ ಹೆಚ್ಚು, ಸ್ವಲ್ಪ ಕಡಿಮೆ ತೇವಾಂಶ ಬೇಕಾಗ್ತದೆ ಅದಕ್ಕೆ. ಹಾಗೆ ಉದ್ದು ಹೆಸರು ಇವೆಲ್ಲ ಮಾಡ್ತೀವಿ, ರಾಗಿ ಮಾಡ್ತೀವಿ, ಇವೆಲ್ಲ ಒಳ್ಳೆ ಬೇಸಾಯ ಮಾಡ್ತೀವಿ. ಅಲ್ಲಿ ಈ ಮಳೆಗಾಲ ಬೆಳೆಗೆ ಒಂದು ಎಕರೆಗೆ ಒಂದು 15-20 ಕ್ವಿಂಟಲ್ ತನಕ ಭತ್ತ ನಾವು ತೆಗಿತೀವಿ. ಈಗ ಇಲ್ಲ, ಮೊದಲೆಲ್ಲ ಆ ರೀತಿ ಇಲ್ಲ ಆಗಿತ್ತು. ಈ ಕೃಷಿ ಇಲಾಖೆ ಒಂದು ಸಹಾಯದಿಂದ ಅವ್ರದ್ದೊಂದು ಅನುಭವದಿಂದ ಯಾವ ಟೈಮ್ನಲ್ಲಿ ಗೊಬ್ಬರ ಯಾವ ಟೈಮ್ನಲ್ಲಿ ಯಾವ ಗೊಬ್ಬರ ಕೊಡಬೇಕು, ಯಾವ ರೀತಿ ನಾಟಿ ಮಾಡಬೇಕು, ಅವ್ರ ಸಹಾಯದಿಂದ ಅವ್ರದ್ದೊಂದು ಅನುಭವದಿಂದ ನಾವು ಇವಾಗ ನಾವು ಒಳ್ಳೆ ಭತ್ತದ ಬೆಳೆ ಎಲ್ಲ ತೆಗಿಲಿಕ್ಕೆ ಅನುಭವ ಮಾಡ್ಕೊಳ್ತೀವಿ. ಹೌದು, ತೋಟ ಇದೆ ನಮ್ಗೆ. ನಮ್ಮಲ್ಲಿ ಎಲ್ಲರಿಗೂ ಗದ್ದೆ ಇದ್ದವ್ರಿಗೆ ಅಲ್ಲಿ ಪ್ರತಿಯೊಬ್ರು ಸಾಮಾನ್ಯ ಒಂದು 0.5%, ಒಂದು 50% ಗದ್ದೆ ಇಟ್ಕೊಂಡು 50% ನಾವು ಅಡಿಕೆ ತೆಂಗು ಈ ತರ ಮಾಡ್ಕೊಂಡಿದ್ವಿ. ತೋಟಕ್ಕೂ ಅದೇ ರೀತಿ ತೋಟಗಾರಿಕೆ ಇಲಾಖೆ ಅವರಿಗೆ ಅವರನ್ನು ಕರೆಸಿ ಅವರಿಗೆ ಯಾವ ರೀತಿ ನಾವು ಅವ್ರ ಮಣ್ಣು ಪರೀಕ್ಷೆಗೂ ಹೇಳ್ತಾರೆ. ಅವರು ಮಣ್ಣು ಪರೀಕ್ಷೆ ಮಾಡಬೇಕು, ಆವಾಗ ಅವರು ಆ ಮಣ್ಣು ಪರೀಕ್ಷೆ ರಿಪೋರ್ಟ್ ಅವರು ತೋರಿಸಿದಾವಾಗ ಯಾವ ಗೊಬ್ಬರ ಕೊಡಬೇಕು, ಆವಾಗ ಯಾವ ಟೈಮ್ನಲ್ಲಿ ಸುಣ್ಣ ಕೊಡಬೇಕು, ಎಲ್ಲ ಅವರು ಮಾಹಿತಿ ಕೊಡ್ತಾರೆ. ಆ ಪ್ರಕಾರ ನಾವು ಅಲ್ಲಿ ಮಾಡ್ತೀವಿ. ಹಾಗಾಗಿ ಭತ್ತನೂ ಕೂಡ ನಮಗೆ ಎಷ್ಟು ರೈತರು ಹೇಳ್ತಿರ್ತಾರೆ ಖರ್ಚು ಜಾಸ್ತಿ ಬರ್ತಲ್ಲಿ ಲಾಭ ಇಲ್ಲ ಹಂಗೆ ಅಂತೇಳಿ ನಿಮಗೆ? ಹಾಂ, ಖರ್ಚು ಜಾಸ್ತಿ ಇದೆ, ಆದರೂ ಅದು ಆ ಲೆಕ್ಕಕ್ಕೆ ಬರೋದಿಲ್ಲ ನಮಗೆ. ಈಗ ಹೈನುಗಾರಿಕೆ ಈ ಗೊಬ್ಬರ ದನ ಕರು ಎಲ್ಲ ಸಾಕದೇಗಿದ್ರೆ ನಮ್ಗೆ ಯಾವುದನ್ನು ಆಕರಿಸಿ ಯಾವುದನ್ನು ಮುಂದುವರಿಸ್ಲಿಕ್ಕೆ ಆಗದೇ ಇಲ್ಲ. ಮೇನ್ ಅಂದರೆ ನಮ್ಗೆ ಸಾವಯವ ಗೊಬ್ಬರ ಇದ್ರೆ ಮಾತ್ರ ನಾವು ಯಾವುದೇ ತೋಟ ಇರಲಿ ತೆಂಗಿರಲಿ ಗದ್ದೆ ಇರಲಿ ಯಾವುದಕ್ಕೂ ತರಕಾರಿ ಇಂಥ ಯಾವುದೇ ಮಾಡೋದಿದ್ರೂ ನಮ್ಗೆ ಸಾವಯವ ಗೊಬ್ಬರ ಮುಖ್ಯ. ಅವಾಗ ನಾವು ಗದ್ದೆ ಲಾಸ್ ಅಂತ ಅದು ಬಿಡ್ಲಿಕ್ಕೆ ಆಗದೇ ಇಲ್ಲ. ಮತ್ತು ನಮಗೂ ಒಂದು ನಮ್ಮದೇ ಒಂದು ನ್ಯಾಚುರಲ್ ಆದಂತ ಒಂದು ಭತ್ತದ ಅಕ್ಕಿಯನ್ನು ಮಾಡಿಕೊಂಡು ನಾವು ಊಟ ಮಾಡಲಿಕ್ಕೂ ಆಗ್ತದೆ, ದನ ಕರುಗಳಿಗೂ ಒಳ್ಳೆ ಆಹಾರ ಸಿಗ್ತದೆ. ಹಾಗಾಗಿ ನಾವು ಅದರಲ್ಲಿ ಸ್ವಲ್ಪ ಲಾಸ್ ತುಂಬ ಲಾಸ್ ಇರ್ತದೆ ನಮ್ಗೆ, ಆದ್ರೆ ಲಾಸ್ ಅಂತ ಅದೆ ಪುಕ್ಕಮ್ಮ ಇದು ಮಾಡಿದ್ರೆ ಅಲ್ಲಿಂದಲ್ಲ ಆಗ್ತದೆ ನಮ್ಗೆ ಅಳಿಲಿಕ್ಕಾಗಲ್ಲ ಆಗಲ್ಲ. ಮತ್ತು ಅದು ಲಾಸ್ ಅಂತ ಆಗಲ್ಲ, ಯಾಕಂದ್ರೆ ಆ ಹುಲ್ಲು ಮತ್ತು ಭತ್ತ ಸರಿಯಾಗಿ ಏನಾರು ಈ ಮಳೆ ಅಥವಾ ನೆರೆಯಾವಳಿ ಇಂಥದ್ದೇನಾದ್ರು ಬಂದು ಕೊಚ್ಕೊಂಡು ಹೋದ್ಬಿಟ್ರೆ ಹೋಯ್ತು, ಅದು ಯಾವ ಲೆಕ್ಕಕ್ಕೆ ಲಾಸ್ ಲಾಸೇ ಇದು. ಇಲ್ಲ ಅಂದ್ರೆ ಅಲ್ಲಿಂದಲ್ಲೇ ಇರತ್ತೆ, ನಮ್ಗೇನು ಲಾಸ್ ಆಗಲ್ಲ. ನಮ್ದೇ ಆದಂತ ಒಂದು ಹುಲ್ಲು ಆಹಾರ ನಮ್ಗೆ ಇರ್ತದೆ, ನಮ್ಗೆ ಬಾಕಿ ಎಲ್ಲ ಕೃಷಿ ಅದು ಆ ಕೃಷಿಯನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ನಮ್ಗೆ ಒಳ್ಳೆ ಅನುಕೂಲ ಆಗ್ತದೆ. ಯಾಕಂದ್ರೆ ಈ ತೋಟಕ್ಕಾದ್ರೆ ಅದು ತೋಟಕ್ಕೆ ಏನೇ ಇದು ಕೆಮಿಕಲ್ ಗೊಬ್ಬರ ಹಾಕಿದ್ರು ಅದು ಒಂದು ಹತ್ತು ವರ್ಷದಿಂದ ನಮ್ಮಲ್ಲಿ ಸುಮಾರು ತೋಟ ನೋಡಿದ್ವಿ, ಬರೀ ಕೆಮಿಕಲ್ ಆ ಲಿಕ್ವಿಡ್ ಈ ಲಿಕ್ವಿಡ್ ಆ ಸಾರಜನಕ ಈ ಸಾರಜನಕ ಅಂತಕೊಂತ. ಇವಾಗ ಅದು ಸಾಮಾನ್ಯ ಒಂದು 3 ಫೂಟ್ ಮಣ್ಣು ತೆಗೆದ್ರೆ ಮಾತ್ರ ಆ ಜಾಗದಲ್ಲಿ ಏನಾದ್ರು ಬೆಳೆಸಬಹುದು ಹೇಳುವಂತದ್ದು ಅನುಭವಕ್ಕೆ ತರಿಸಿದ್ದಾರೆ ಅಲ್ಲಿ, ಯಾಕಂದ್ರೆ ಬರೀ ಕೆಮಿಕಲ್. ಹಾಗಾಗಿ ಈಗ ನಮ್ಗೆ ಈ ಸಾವಯವದಿಂದ ನಾವು ಅದು ಸಾವಯವ ಉಪಯೋಗ ಮಾಡ್ತೇವೆ. ಸ್ವಲ್ಪ ಕೆಮಿಕಲ್ಸ್ ಏನಾದ್ರು ಹಾಕಿದ್ರು ಅವರು ಏನಾದ್ರು ಈ ಕೃಷಿ ಇಲಾಖೆಯವರ ಆಗಲಿ ಅಥವಾ ತೋಟಗಾರಿಕೆ ಇಲಾಖೆಯವರು ಅವರು ಅನುಭವದ ಪ್ರಕಾರ ಪೊಟ್ಯಾಷ್ ಸಾರಜನಕ ರಂಜಕ ಅವ್ರು ಹೇಳ್ತಾರೆ, ಆ ಪ್ರಮಾಣ ತೋರಿಸೋದನ್ನು ನಾವು ಅದನ್ನು ಉಪಯೋಗಿ ನಮ್ಮ ಸಾರಜನಕ ಈ ಸಾವಯವ ಗೊಬ್ಬರದ ಜೊತೆಗೆ ನಾವು ಅದು ಉಪಯೋಗ ಮಾಡಿದರೆ ನಮಗೆ ಅದು ಒಳ್ಳೆ ಕರೆಕ್ಟ್ ಆಗಿರ್ತದೆ ಹೇಳುವಂಥದ್ದು ಭಾವನೆ. ಮಣ್ಣು ಪರೀಕ್ಷೆ ಅಥವಾ ಈ ಮಣ್ಣು ಸುಣ್ಣ ಆಗಲಿ, ಪ್ರತಿ ಆ ಟೈಮ್ದಲ್ಲಿ ನಮ್ಗೆ ಸುಣ್ಣ ಯೂಸ್ ಮಾಡಬೇಕು ಭೂಮಿಗೆ ಮೇನ್ ಅಂದರೆ ಸುಣ್ಣನೇ ಅಂತ ಪ್ರತಿಯೊಂದು ಈ ನಮ್ಗೆ ಆ ಪಾಠಶಾಲೆಯಲ್ಲೂ ಅವರು ಅದೇ ಅನುಭವ ಹೇಳಿದರು, ಇಲಾಖೆಯವರು ಅದೇ ರೀತಿ ಹೇಳ್ತಾರೆ. ಹಾಗಾಗಿ ನಮ್ಮಲ್ಲಿ ಫುಲ್ ಎಲ್ಲವರು ಸುಣ್ಣ ಯೂಸ್ ಮಾಡ್ತಾರೆ, ಸುಣ್ಣ ಅತಿ ಮುಖ್ಯವಾದದ್ದು ಸುಣ್ಣ ಅಂತ ಹೇಳ್ತಾರೆ. ಬಸಿಕಲ್ವೆ ಅಂತದ್ದು ಮಾಡ್ತೀರಿ? ಹಾಂ, ಬಸಿಕಲ್ವೆ ನಮ್ಮದು ಪ್ರತಿ ಗದ್ದೆಗೆ ಅಂತೂ ಹೊರಗಡೆ ಇರ್ತದೆ ಅದು, ಬೇರೆ ಬೇರೆ ದೊಡ್ಡ ನೀರು ಗುಡ್ಡೆ ನೀರೆಲ್ಲ ಹೋಗ್ಲಿಕ್ಕೆ ದೊಡ್ಡ ದೊಡ್ಡ ಹಳ್ಳದ ರೂಪವಾಗಿ ಹೊರಗಡೆ ಮಾಡಿರ್ತೀವಿ. ಈ ತೋಟಕ್ಕೂ ಅಷ್ಟೇ, ಸಾಮಾನ್ಯ ಒಂದು 10 ಫೂಟಿಗೆ ಒಂದು ಕಾಲುವೆ ಇರುತ್ತೆ, ಅದನ್ನು 1.5 ಫೂಟ್ ಆಳ ಒಂದು ಬಸಿ ಕಾಲುವೆ ಇರುತ್ತೆ. ತೋಟದಲ್ಲಿ ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೂ ನೀರು ನಿಲ್ಲುವ ಇದಿಲ್ಲ, ಆ ರೀತಿ ವ್ಯವಸ್ಥೆ ಮಾಡ್ಕೊಳ್ತೀವಿ ನಾವು. ಬಸಿಗಾಲಿಗೂ ಕೂಡ ಪೈಪ್ ಹಾಕ್ಲಿಕ್ಕೆ ಅದಕ್ಕೆಲ್ಲನೂ ನಿಮಗೇನು ಸೌಲಭ್ಯ ಇದೆಯಾ? ಈ ಭೂಮಿಯೊಳಗೆ 2 ಫೀಟ್ ಮಧ್ಯೆ ಪೈಪ್ ಹಾಕಿ ನೀರು ಹಿಂಗು ಹೊರಗೆ ಹೋಗೋದಕ್ಕೆ ಹೆಚ್ಚು ಇಳಿಜಾರಿಗೆ ನಾವು ಬಿಟ್ಟು ಬಿಡ್ತೀವಿ ಹಳ್ಳಕ್ಕೆ ಕೆಳಗಡೆ. ನಮ್ದಂದ್ರೆ ಡೌನ್ ಜಾಗ ಇರುತ್ತೆ, ನಾವು ಈಗ 2 ಫೂಟ್ ನಿಲ್ಲಲ್ಲ. ಇಲ್ಲ ಇಲ್ಲ, 2 ಫೂಟ್ ನಾವು ಬಸಿ ಕಾಲುವಿಗೆ ಇಟ್ಟರು ಕೆಳಗೆ ಸಾಮಾನ್ಯ 4 ಫೂಟ್ 5 ಫೂಟ್ ಮತ್ತೆ ಇಳಿಜಾರ ಇರುತ್ತೆ, ಜಮೀನು ಇರುತ್ತೆ, ಹಳ್ಳ ಪಳ್ಳ ಇರುತ್ತೆ, ಅದ್ರಲ್ಲಿ ಜಾರ ಹೋಗ್ಬಿಡ್ತದೆ ನೀರು. ಈ ಅಲ್ಲ ಹಿಂಗಿ ಹೋಗುವಂತ ಸಮಸ್ಯೆ ಇಲ್ಲ, ಹಾ ಹರಿದು ಈ ಶರಾವತಿ ನದಿ ಈ ಹಳ್ಳಕ್ಕೆ ದೊಡ್ಡ ಹಳ್ಳಕ್ಕೆ ಹರಿದು ಹೋಗ್ಬಿಡ್ತು, ಹಾ ಈ ರೀತಿ ಇದೆ, ಅದೇನು ಸಮಸ್ಯೆ ಇರಲ್ಲ. ಮತ್ತೆ ಬೇಸಿಗೆ ಒಳಗ ಅಥವಾ ಚಳಿಗಾಲದ ಸಮಯದೊಳಗೆ ಮಳೆ ಇಲ್ಲದಾಗ ನೀರಿನ ಕೊರತೆ ಹಂಗೇನಾಗಲ್ಲ? ಇಲ್ಲ, ನಮ್ಮಲ್ಲಿ ಈ ಶರಾವತಿ ಹೊಳೆನೇ ಹರಿತಾ ಇರೋದ್ರಿಂದ ನಮ್ಮಲ್ಲಿ ನೀರಿನ ಅಭಾವ ಇಲ್ಲ. ನೀರಿಂದ ಸ್ವಲ್ಪ ಹಾನಿ ಆಗತ್ತೆ, ಬಿಟ್ಟರೆ ನೀರಿಂದ ಕೊರತೆಯಿಂದ ಏನೂ ಆಗಲ್ಲ. ಹೌದು, ಸಾಮಾನ್ಯ ನಮ್ದು ಇಲ್ಲಿ ಹೊನ್ನಾವರದಿಂದ 40 ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ ನಾವು, ಅಲ್ಲಿಂದ ಹೊಳೆಯಿಂದ ಸಾಧಾರಣ ಒಂದು 10 ಕಿಲೋಮೀಟರ್ 5 ಕಿಲೋಮೀಟರ್ 7 ಕಿಲೋಮೀಟರ್ ದೂರ ತನಕ ಈ ಹೊಳೆ ನೀರು ತಗೊಂಡೋಗಿದ್ದಾರೆ ಪೈಪ್ ಮೂಲಕ ತಗೊಂಡೋಗಿ ಅಲ್ಲೆಲ್ಲ ಹರಿತೆ. ಮತ್ತು ಈ ಸರ್ಕಾರದ ಇರಿಗೇಷನ್ ಸರ್ಟಿಸ್ಗಳೇ ಇದೆ ಗದ್ದೆಗೆಲ್ಲ ನೀರು ಕೊಡಲಿಕ್ಕೆ. ಮತ್ತು ಏನೋ ಮಾಡಿದರು ರೈತರಿಗೆ ಈ ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಯಾವುದೇ ಇಲಾಖೆ ಮತ್ತು ಈ ರೈತರು ಸರಿ ಕೈ ಜೋಡಿಸಿದ್ರೆ ಮಾತ್ರ ನಮಗೆ ಅದೊಂದು ಈಗ ನಮಗೆ ಒಳ್ಳೆ ಕೃಷಿ ಇಲಾಖೆಯವರು ಒಳ್ಳೆ ನಮಗೆ ಸಹಾಯ ಮಾಡ್ತಾರೆ, ಒಳ್ಳೆ ಸಹಕಾರ ಕೊಡ್ತಾರೆ. ಏನೇನು ಬೆನಿಫಿಟ್ ಇದೆ, ಯಾವ್ಯಾವ ಸರ್ಕಾರದಿಂದ ಏನೇನು ಸಹಾಯಧನ ಇದೆ, ಪೈಪ್ಲೈನ್ ಆಗ್ಬೋದು, ಪವರ್ ಟಿಲ್ಲರ್ ಆಗ್ಬೋದು, ಈ ಕಟಾವ್ ಮಿಷನ್ ಇರ್ಬೋದು, ಈ ಸಾವಯವ ಗೊಬ್ಬರ ಇರ್ಬೋದು, ಪೈಪ್ಲೈನ್ ಇರ್ಬೋದು, ಹೀಗೆ ಒಳ್ಳೆ ಎಲ್ಲ ಏನೇನು ಇದೆಯೋ ಅದನ್ನು ಅವರು ಎಲ್ಲಿಂದ ತರಿಸ್ಬೇಕಂತ ಅವ್ರು ತರಿಸಿ ರೈತರನ್ನೆಲ್ಲ ಅಲ್ಲಿ ಅವರು ಕಾಂಟ್ಯಾಕ್ಟ್ ಇಟ್ಕೊಂಡು ಅಲ್ಲಿ ಅವರು ಫೋನ್ ಮಾಡಿ ತಿಳಿಸಿ ಎಲ್ಲ ಅದು ಸಲುವತ್ತನ್ನು ಕೊಡ್ತಾರೆ. ಬೀಜ ಎಲ್ಲ ಹಾಗೆ ಕರೆಕ್ಟ್ ಎನಿ ಟೈಮಿಗೂ ಅವರು ಈ ಗದ್ದೆಗೆ ಬೀಜ ಎಲ್ಲ ಕೊಡುವಂಥ ಸಹಕಾರ ಕೃಷಿ ಇಲಾಖೆಯವರು ತುಂಬ ಇದು ಮಾಡ್ತಾರೆ. ಆಳಿನ ಕೊರತೆ ಏನು ಇಲ್ಲ? ಹಾಂ, ಆಳಿನ ಕೊರತೆಯಿಂದಲೇ ಈಗ ಈ ನಾಟಿ ಆಗಲಿ ಕಟಾವ್ ಮಿಷನ್ ಆಗಲಿ ಅದೆಲ್ಲ ಬಂದಿದ್ದರಿಂದ ಸಾಮಾನ್ಯ 90% ಅಷ್ಟು ಖರ್ಚನ್ನು ಈ ಮಿಷಿನರಿ ಮಾಡಿಕೊಡ್ತದೆ. ನಮ್ಗೊಂದು 10% ನಲ್ಲಿ ಆಗುತ್ತೆ ಈ ಮಿಷಿನರಿ ಇಟ್ಟದಾಗ್ಲಿ ಅಥವಾ ಈ ಕಟಾವ್ ಮಾಡೋದಾಗ್ಲಿ 10% ದುಡ್ಡು ಇದ್ರೆ ಸಾಕು. 100 ರೂಪಾಯಿ ಖರ್ಚು ಮಾಡಲು 10 ರೂಪಾಯಿ ನಮ್ದೆಲ್ಲ ಲೆಕ್ಕಾಚಾರದಲ್ಲಿ ಆ ರೀತಿ ಸಲುವತ್ತುಂಟು. ಹಾಗಾಗಿ ಈಗ ಸ್ವಲ್ಪ ನಮಗೆ ಗದ್ದೆ ಮಾಡಲಿಕ್ಕೂ ಒಳ್ಳೆ ಈ ಸಹಕಾರ ಉಂಟು. ಈ ತೋಟಕ್ಕೆ ಗೊಬ್ಬರ ಗಿಬ್ಬರ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ನಾವು ಭತ್ತ ಮಾಡಿದ್ರು ಏನೇನು ಈ ಆಹಾರ ಧಾನ್ಯ ಯಾವುದೇ ಮಾಡಿದ್ರು ನಮ್ಗೆ ಅದು ಆಹಾರವಾಗಿ ಸಿಗ್ತದೆ, ನಮ್ಗೆ ಲಾಸ್ ಆಗುವುದಿಲ್ಲ, ನಾವು ಮಾಡ್ಕೊಂಡು ಹೋಗ್ಬೋದು ಹೇಳು ಅಂತ ನಮಗೆ ಒಳ್ಳೆ ಅನುಕೂಲ ಆಗ್ತದೆ, ಅನುಭವನೂ ಇದೆ. ಹೌದು ಸರ್. ಮತ್ತೆ ಆದಾಯದ ಮೂಲ ಬೇರೆ ಬೇರೆ ಇರ್ತವೆ. ಕೆಲವೊಂದು ಕ್ಷಣ ನಮ್ಮ ತೋಟದಲ್ಲಿ ಬೆಳೆದಂಥ ಉತ್ಪನ್ನವನ್ನು ಮೌಲ್ಯವರ್ಧನೆಗೊಳಿಸಿ ಮಾರಾಟ ಮಾಡೋದು ಒಂದು, ಹಾಲು ಬರುತ್ತೆ ಅದನ್ನ ಸ್ವಲ್ಪ ಮಾರಾಟ ಮಾಡಬೇಕು, ಒಂದಿಷ್ಟು ಕೋಳಿ ಸಾಕಾಣಿಕೆ ಮಾಡಬೇಕು ಅದರ ಮೊಟ್ಟೆ ಆಗ್ಬೋದು ಅಥವಾ ಕೋಳಿ ಮಾರೋದಾಗಿರ್ಬೋದು ಅಂಥದ್ದೆಲ್ಲ ಮಾಡ್ತಾರೆ. ಮತ್ತು ಮನೆಯಲ್ಲಿ ಮಕ್ಕಳು ದುಡಿಯೋದು ಅದು ಕಂಪ್ನಿಯೊಳಗಾಗ್ಬೋದು, ಸರ್ಕಾರಿನ ಈ ಕ್ಷೇತ್ರದಲ್ಲೇ ಆಗಿರ್ಬೋದು. ಆದಾಯದ ಮೂಲಗಳು ಜಾಸ್ತಿ ಆದಷ್ಟು ಒಂದು ಸ್ವಲ್ಪ ಟೆನ್ಷನ್ ಕಡಿಮೆ ಆಗುತ್ತೆ ಅಂತ. ಹೌದಲ್ಲ? ಹೌದು ಹೌದು ಸರ್. ಆದರೆ ಈಗ ಈ ಕೃಷಿಯಲ್ಲಿ ಈಗ ಲೆಕ್ಕಾಚಾರ ಹಾಗೆ ತೋಟ ಮತ್ತು ಸಮಗ್ರ ಕೃಷಿ ನಾವು ಬೆಳೆ ಮಾಡಿದರೆ ಈ ಸ್ವಲ್ಪ ಅಡಿಕೆ ಅಥವಾ ತೆಂಗು ಭತ್ತ ಇತರೆ ತರಕಾರಿ ಇಂಥ ಎಲ್ಲ ಬೆಳೆಗಳನ್ನು ನಾವು ಮಾಡಿದರೆ ನಮಗೆ ನಮ್ಗೆ ಲಾಸ್ ಅಂತ ಆಗಲ್ಲ, ನಮ್ಗೆ ಆದಾಯ ಆಗತ್ತೆ, ಒಳ್ಳೆ ಖುಷಿ ಜೀವನ ಆಗತ್ತೆ ನಮ್ದು. ನಮ್ಗೆ ಏನೇ ಈ ಎಷ್ಟೇ ನಾವು ಹೊರಗಡೆ ದುಡ್ದಿದ್ರು ನಮ್ದೇ ಹೇಳುವಂಥದ್ದು ತಿನ್ನಕ್ಕಾಗಲ್ಲ. ಈಗ ಹೊರಗಡೆ ನಾವು ಎಷ್ಟೇ ದುಡಿದ್ರು ಹೊರಗಡೆ ಹೋಗಿ ಮಾಡಿದ್ರೆ ತಗೊಂಡು ಕೆಮಿಕಲ್ ತಿಂದು ಬೇರೆ ಬೇರೆ ರೀತಿಯ ರೋಗ ಅಥವಾ ನಮ್ಮ ಪ್ರಕೃತಿಯನ್ನು ಹಾಳು ಮಾಡಿಕೊಳ್ಳುವಂಥದ್ದೇ ನಮ್ಗೆ ಕಂಡು ಬರ್ತದೆ. ಬಿಟ್ಟರೆ ಒಳ್ಳೆ ನ್ಯಾಚುರಲ್ ಅಂತ ಆಹಾರ ತಿನ್ಕೊಂಡು ನಾವು ಒಂದು ಗಟ್ಟಿಯಾಗಿರುವಂಥದ್ದು ಮಾಡಬೇಕಂದ್ರೆ ನಮಗೆ ಕೃಷಿ ಜೀವನ ಕೃಷಿ ಒಳ್ಳೆ ಜೀವನ ಅಂತಲೇ ನಮಗೆಲ್ಲ ಒಳ್ಳೆ ಅನುಭವ. ಹೌದು ಸರ್. ನಾವು ಯಾಕಂದರೆ ನಾವು ಪ್ರತಿ ತಿಂಗಳಿಗೆ ಒಂದೆರಡು ಮೀಟಿಂಗ್ ನಾವು ಎಲ್ಲ ರೈತರು ಕೂಡಿ ಮೀಟಿಂಗ್ ಮಾಡ್ತೀವಿ. ನಾವು ಒಟ್ಟುಗೂಡಿ ಎಲ್ಲ ನಾವು ರೈತರು ಪ್ರತಿ ಒಂದು ನಮ್ಮದು ಸಾಮೂಹಿಕ ಮೀಟಿಂಗ್ ಹಾಲ್ ಇದೆ, ಅದರಲ್ಲಿ ನಾವು ಪ್ರತಿ ತಿಂಗಳಲ್ಲಿ ಒಂದೆರಡು ದಿವಸ ಎರಡು ಸಲ ಸಾಯಂಕಾಲ 6 ಗಂಟೆ ನಂತರ ನಮ್ಮದೆಲ್ಲ ಕೆಲಸ ಮುಗಿದ ಕೂಡಲೇ ಎಲ್ಲರೂ ಅವನ ಅನುಭವ ನನ್ನ ಅನುಭವ ಎಲ್ಲರ ಅನುಭವ ನಾವು ತಗೊಂಡು ನಮಗೆ ಏನು ಹೇಗೆ ಕೃಷಿಯಲ್ಲಿ ಹೇಗೆ ಅಂದರೆ ಅದು ಇದು ಮಾಡ್ತಾವಾಗ ನಮಗೆ ಇದೇ ಒಳ್ಳೆ ಜೀವನ. ಅಂದರೆ ಹೊರಗಡೆ ಎಲ್ಲ ನೌಕರಿ ಇರ್ಬೋದು, ಈ ಕಾಂಟ್ರಾಕ್ಟ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಅವ್ರ ಜೀವನ ನಮ್ಮ ಜೀವನ ಹೋಲಿಸಿದ್ರೆ ನಮಗೂ ಅಡ್ಡಿಲ್ಲ. ಏನೋ ದೊಡ್ಡ ಬಂಗ್ಲೆ ಅಥವಾ ಏನೋ ಇಲ್ದೇಗಿದ್ರು ನಮ್ಮದು ಜೀವನ ಅಂದರೆ ನಮ್ಗೆ ರಾತ್ರಿ ಆರಾಮಿದ್ರೆ ಅಥವಾ ಒಂದು ಖುಷಿ ಜೀವನ ಸಿಗಲಿಕ್ಕೆ ಅನುಕೂಲ ಇದೆ ಸರ್. ಒಳ್ಳೆಯದು. ಇಷ್ಟೆಲ್ಲ ಒಬ್ಬ ಹಿರಿಯ ರೈತರಾಗಿ ರಾಮನಾಥ್ ವೆಂಕಟರಮಣ್ ನಾಯ್ಕ ಅವರೇ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ರಾಮನಾಥ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದೀಗ ಕೃಷಿ ಮತ್ತು ಮರದ ಕೆತ್ತನೆ ಕೆಲಸ ಮುನ್ಗೋಡ್ದ ಗಣೇಶ್ ಎಂ ಹೆಗಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗಿ. ಈಗ ನಮ್ಮ ಜೊತೆಯಲ್ಲಿ ಗಣೇಶ್ ಎಂ ಹೆಗಡೆ ಅವರಿದ್ದಾರೆ. ಇವರು ರೈತರು ಪ್ಲಸ್ ಈ ವುಡ್ ಕಾರ್ವಿಂಗ್ ಅಂತೇಳಿ ಏನಂತೀವಿ ಅದನ್ನ ಮಾಡುವಂತವ್ರು. ಅಂದ್ರೆ ನಮ್ಮ ಮನೆಗೆ ಬೇಕಾದಂತಹ ಸೌಂದರ್ಯ ವರ್ಧಿಸುವಂತ ಕಾರ್ಯಗಳನ್ನು ವುಡ್ನಲ್ಲಿ ಹೇಗೆ ಮಾಡ್ಬೋದು

ಏನಂತಾರೆ ವರ್ಕ್ಲೆಸ್ ಮೈಂಡ್ ಇಸ್ ಡೆವಿಲ್ಸ್ ಹೌಸ್ ಅಂತ. ಹೌದು ಸರ್, ಹಾಗೆ ಹೌದು. ಕೆಲಸ ಇಲ್ಲದೆ ಇದ್ರೆ ಅದೇ ತ್ರಾಸ ಆಗ್ತದೆ. ಕೆಲಸ ಒಂದಿದ್ರೆ ಬೇರೆ ಯಾವುದೇ ಯೋಚನೆ ಬರೆದಿದ್ದಕ್ಕೆ ಆರಾಮೇ ಇರ್ತೇವೆ ನಾವು. ಮತ್ತೆ ನಾಲ್ಕು ಜನರ ಜೊತೆ ಓಡಾಟ, ಬೆಳೆದಂತ ಉತ್ಪನ್ನವನ್ನು ಮಾರಾಟ ಮಾಡೋದು, ಇವೆಲ್ಲವೂ ಕೂಡ ಇರುತ್ತಲ್ಲ. ಹೌದು, ಉತ್ಪನ್ನ ಮಾರಾಟ ಅಂದ್ರೆ ಎಪಿಎಂಸಿಗೆ ಹಾಕ್ತೇವೆ ನಾವು, ಯಾವುದೇ ಪ್ರೈವೇಟ್ ಇವರಿಗೆ ಕೊಡೋ ಸಂದರ್ಭ ಇರೋದಿಲ್ಲ ಅಡಿಕೆಗೆ. ಈಗ ನನ್ನ ಕೆಲಸದಲ್ಲಿ ಇರೋದ್ರಿಂದ ಬಹಳ ಖುಷಿ ಅಂದ್ರೆ ಎಂತೆಂತ ದೊಡ್ಡ ದೊಡ್ಡ ಇವರೆಲ್ಲ ನಮ್ಮನೆಗೆ ಬಂದು ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ, ನಮ್ ನೆನಪಿಟ್ಕೊಳ್ತಾರೆ. ಜೀವನದಲ್ಲಿ ಇಷ್ಟೊತ್ತಿನವರಿಗೆ 1,500 2,000 ಪ್ರಧಾನ ಬಾಗಿಲೇ ಮಾಡಿರ್ಬಹುದು ನಾವು 20 ವರ್ಷದಲ್ಲಿ. ಹಾಗೆ ಅಷ್ಟು ಜನರ ಪರಿಚಯ ಇದೆ, ಹೋದಾಗ ಪ್ರೀತಿಯಿಂದ ಕರೆದು ಚಹಾ ಕೊಡ್ತಾರೆ, ಊಟ ಹಾಕ್ತಾರೆ. ಹಾಗಿರೋದ್ರಿಂದ ನಮ್ಗೆ ಅದೇ ಬಹಳ ತೃಪ್ತಿ ಅಂತ ಅನಿಸ್ತದೆ. ಒಂದು ಮುಖ್ಯ ದ್ವಾರವನ್ನ ಕೆತ್ತನೆ ಮಾಡಬೇಕು ಅಂದಾಗ ಎಷ್ಟು ದಿನ ಬೇಕಾಗುತ್ತೆ ನಿಮಗೆಲ್ಲ? ಮುಖ್ಯ ದ್ವಾರವನ್ನು ಮಾಡಬೇಕಂದ್ರೆ, ಒಂದು ಉತ್ತಮವಾದ ಕೆಲಸ ಮಾಡ್ಬೇಕಂದ್ರೆ ಅದಷ್ಟು ಎಲ್ಲ ಸೇರಿ ಒಂದು 15 ದಿನ ಬೇಕು ಒಂದು ಬಾಗ್ಲಿಗೆ, ಸೆಟ್ಟಿಗೆ, ಕದ ಚೌಕಟ್ಟು ಎಲ್ಲ ಸೇರಿ. ಅದಕ್ಕೆ ಬೇಕಾದಂತ ಈಗ ವುಡ್ ಸಿಗುತ್ತೆ ನಿಮಗೆ, ಅದನ್ನ ಅವರೇ ತಂದ್ಕೊಡ್ತಾರೆ. ಅದು ಗುಣಮಟ್ಟ ಬೇಳೆದಂತ ಎಲ್ಲ ಇದರಲ್ಲಿ ಬರುತ್ತೆ, ಆ ರೀತಿ ಕೆತ್ತನೆ ತರಬಹುದು ಅಂತ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತಲ್ಲ ನಮಗೆ. ಹೆಚ್ಚಿನ ಪಕ್ಷ ಜನ ಏನು ಮಾಡ್ತಾರೆ, ಕಟ್ಟಿಗೆಯನ್ನು ನನ್ನ ಹತ್ರ ಖರೀದಿ ಮಾಡ್ಲಿಕ್ಕೆ ಹೇಳ್ತಾರೆ. ನಾನು ನನ್ನ ಹತ್ರದ ಸ್ವಾಮಿಲಿ ಹೋಗಿ ಅದನ್ನು ಖರೀದಿ ಮಾಡಿ, ಉತ್ತಮ ಗುಣಮಟ್ಟದ್ದೇ ಖರೀದಿ ಮಾಡಿ ಅವರಿಗೆ ಮನೆ ಬಾಗಿಲಿಯವರಿಗೆ ತಗೊಂಡುಕೊಂಡು ಹೋಗೋದವರೆಗೂ ನಂದೇ ಜವಾಬ್ದಾರಿಯಿಂದ ಮಾಡ್ಕೊಡ್ತೇನೆ. ಅದಕ್ಕೆ ಪಾಸು ಮತ್ತು ಬಿಲ್ಲು ವಗೇರೆ ಮಿಲ್ಲಲ್ಲೇ ಕೊಡ್ತಾರೆ. ಹಾಗಿರೋದ್ರಿಂದ ಏನೇ ಸಮಸ್ಯೆ ಆಗೋದಿಲ್ಲ. ಇಡೀ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ನೀವು ನನಗೆ ಕೆಲಸವನ್ನು ಕೊಡಿಸಿದ್ರು, ನಾವು ಅವರ ಮನೆ ಬಾಗಿಲಿಗೆ ಲೀಗಲ್ ಆಗಿ ನೀಟಾಗಿ ತೆಗೆದುಕೊಂಡು ಹೋಗಬಲ್ಲೆ. ಹಾಗಾಗಿ ನಿಮ್ಗೆ ಕೂಲಿ ಅಂದ್ರೆ ನಾವು ಶ್ರಮಕ್ಕೆ ತಕ್ಕಂತ ಫಲ ಸಿಗ್ತಾ ಇದೆ ಅಂತ ಅನ್ಸುತ್ತೆ. ಹೌದು, ನನ್ನ ಯೋಗ ಕೇಳಬೇಕಂದ್ರೆ ಮತ್ತೊಂದು ಹೇಳ್ತೇನೆ, ಈ ವ್ಯವಹಾರದಲ್ಲಿ ಯಾರು ಮೋಸ ಮಾಡೋದಿಲ್ಲ. ಪ್ರಧಾನ ಬಾಗಿಲು ವ್ಯವಹಾರದಲ್ಲಿ ಮತ್ತೆ ಮದುವೆ ತಾಳಿ ಅಂತ ಹೇಳ್ತಾರಲ್ಲ, ಅದರೊಳಗೆ ಉದ್ರೆ ಹಚ್ಚೋದಿಲ್ಲ ಯಾರು. ಹಾಗಾಗಿ ನನಗೆ ನಾನು ಬಹಳ ಏನು ಲಕ್ಕಿ ಅಂತ ಹೇಳ್ತಾರಲ್ಲ, ಅದೃಷ್ಟವಂತ ಹೇಳಿ ಭಾವಿಸ್ತೇನೆ ನಾನು. ಹೌದು, ಯಾರು ನನಗೆ 1 ರೂಪಾಯಿನು ಮೋಸ ಮಾಡಿಲ್ಲ. ಮತ್ತೆ ನಾನು 100 ರೂಪಾಯಿ ಕೇಳಿದ್ರೆ 101 ರೂಪಾಯಿನೇ ಕೊಟ್ಟಿದ್ದಾರೆ. ಎಷ್ಟು ಚಾರ್ಜ್ ಮಾಡ್ತೀರಿ ನೀವು? ಒಂದು ಚೌಕಟ್ಟು ಅಂದ್ರೆ ಸಾಮಾನ್ಯವಾಗಿ ಒಂದು 50,000 ರೂಪಾಯಿ ಸ್ಕ್ವೇರ್ ಫೀಟ್ ಅಲ್ಲ, ಒಂದು ಸೆಟ್ ಲೆಕ್ಕ ಮಾತಾಡ್ತೇವೆ ನಾವು. ಒಂದ್ ಸೆಟ್ಗೆ ನಾರ್ಮಲ್ ಒಂದು 50,000 ರೂಪಾಯಿ ಬೀಳ್ತದೆ, ಕಟ್ಟಿಗೆ, ಆಚಾರಿ ಕೆಲಸ, ಡಿಸೈನ್ ಎಲ್ಲ ಸೇರಿ. ಹೌದು, ಒಂದು 25 ಕಿಲೋಮೀಟರ್ ವ್ಯಾಪ್ತಿಯವರಿಗಾದ್ರೆ ಮನೆ ಬಗ್ಲಿ ತೆಗೆದುಕೊಂಡು ಹೋಗ್ಕೊಡಲಿ ಇವರಿಗೂ. ಹಾಗಾಗಿ ಇದು ಒಂದು ನಿಮ್ಗೆ ಹವ್ಯಾಸನಾಯ್ತು, 4 ಕಾಸಾಗಿ ಕೈ ಹಿಡಿಲಿಕ್ಕೂ ಸಾಧ್ಯ ಆಯ್ತು, ಜೊತೆಗೆ ಕೃಷಿ ಇದೆ, ಸುತ್ತಮುತ್ತ ಪ್ರೀತಿಯ ಜನರಿದ್ದಾರೆ, ಅವು ಅಪ್ಪ ಇದ್ದಾರೆ, ಮನೆ ಮಕ್ಕಳು ಮಡದಿ ಎಲ್ಲ ಎಲ್ಲ ಇದ್ದಾರೆ, ತುಂಬಿದ ಕುಟುಂಬನೇ. ಏನ್ ಕಲ್ತ್ರಿ ಜೀವನದಲ್ಲಿ ಒಟ್ಟಾಗಿ? ಇನ್ನು ಕಲಿಯೋದು ಎಲ್ಲಿಗೆ ಮುಗಿತದೆ ಹೇಳ ನನಗೂ ಗೊತ್ತಿಲ್ಲ, ಬಹುಶಃ ಯಾರಿಗೂ ಗೊತ್ತಿಲ್ಲ. ಅದು ಪ್ರಾಮಾಣಿಕವತನದಿಂದಿದ್ರೆ ಜೀವನದಲ್ಲಿ ಯಾವುದೇ ಚಿಂತೆ ಇಲ್ಲ ಭಾವಿಸ್ತೇನೆ ನಾನು. ಫಸ್ಟ್ ಪ್ರಾಮಾಣಿಕತನ ಬೇಕು ಅಂತೇನೆ ನಾನು. ಏನು ಪ್ರಾಮಾಣಿಕತೆ ಅಂದ್ರೆ? ನಾವು ಮಾಡುವ ಉದ್ಯೋಗದಲ್ಲಿ ನಮಗೂ ತೃಪ್ತಿ ಆಗುವಂಗೆ, ನಾವು ದುಡ್ಡಿಗಾಗಿ ಅಲ್ಲ ಕೆಲಸಕ್ಕಾಗಿ ಕೆಲಸ, ಅದು ದುಡ್ಡು ತನ್ನರೆ ಬಂದೇ ಬರುತ್ತದೆ ಅಂತ ಹೇಳ್ತೇನೆ ನಾನು. ಹೌದು, ಸಂಬಂಧಗಳು ಹೇಗಿರಬೇಕು, ಮಾನವೀಯ ಸಂಬಂಧಗಳು? ಮಾನವೀಯ ಸಹಜ ಇದ್ರೆ ಸಾಕು ಅಂತೇನೆ, ಅತಿಯಾಗಿ ನಾನು ಪ್ರೀತಿ ಮಾಡ್ತೇನೆ ಹೇಳಿ ಹಚ್ಚಿಕೊಂಡ್ರು ಅದು ನಮ್ಗೆ ಪೆಟ್ಟು ಕೊಡ್ತದೆ. ದ್ವೇಷ ಅಂತ ಮಾಡಲೇಬಾರದು, ಸಹಜ ಬದುಕಿದ್ರೆ ಸಾಕು ಅಂತೇನೆ ನಾನು. ನಮಸ್ತೆ ಗಣೇಶ್. ನಮಸ್ಕಾರ. ಕೃಷಿ ಮತ್ತು ಮರದ ಕೆತ್ತನೆ ಕೆಲಸ ಈ ಕುರಿತು ಮುಂದೂಡಿದ ಗಣೇಶ್ ಎಂ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು HB ರಾಮಡಿಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ರುಕ್ಮವ್ವ ತೆರಗಾವಿ ಮತ್ತು ಸಂಗಡಿಗರಿಂದ ಸೋಬಾನೆ ಹಾಡುಗಳು. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಕರೆಯ ಮಗ ಬಂದಿದ್ದೇವೆ, ನಡಿ ನಡಿ ಪೂಜಾವ ಮಾಡುತ್ತ ಪೂಜೆರನ ಬಂದಿದ್ದಾನೆ. ನಡಿ ಪೂಜಾವ ಮಾಡುತ್ತ ಪೂಜೆರನ ಬಂದಿದ್ದಾನೆ. ನಡಿ ನಡಿ ಪೂಜೆವ ಮಾಡುತ್ತ ಪೂಜೆರನ ಬಂದಿದ್ದಾನೆ.

ಈಗ ಕೊನೆಯಲ್ಲಿ ಒಂದು ಸೋಬಾನೆ ಹಾಡು. ಚೀರ ಕದೋ